ಒಂದು ಚಟುವಟಿಕೆ ಅಥವಾ ಕೆಲಸ ಅಂತ ಹೇಳಿ ನಮ್ಮ ಕೃಷಿಕರು ನಂಬಿದ್ರು. ಆದರೆ ಇವತ್ತು ಬದಲಾಗಿರ್ತಕ್ಕಂತಹ ಈ ಒಂದು ಸಮಾಜದಲ್ಲಿ ಕಾಲಮಾನದಲ್ಲಿ ಕೇವಲ ಕೃಷಿಕ ಉಳ್ಳಿಕ್ಕೆ ಮತ್ತೆ ಬೆಳಿಲಿಕ್ಕೆ ಇದಕ್ಕೆ ಮಾತ್ರ ಆತ ಸೀಮಿತ ಆಗಿಲ್ಲ. ಅದನ್ನು ಮೀರಿ ಸಾಕಷ್ಟು ಕೃಷಿ ಉತ್ಪನ್ನಗಳನ್ನ ಇವತ್ತು ಸಂಸ್ಕರಣೆಯನ್ನ ಮಾಡಬಹುದು ಮತ್ತೆ ಮೌಲ್ಯವರ್ಧನೆಯನ್ನ ಮಾಡಬಹುದು. ಹೀಗೆ ಮೌಲ್ಯವರ್ಧನೆ ಮಾಡಿದಂತಹ ಪದಾರ್ಥಗಳನ್ನ ಮಾರಾಟ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಕೃಷಿಕ ಏನು ಬೆಳಿತಾನೋ ಅದನ್ನ ಮೌಲ್ಯವರ್ಧನೆ ಮಾಡಿ ಸಂಸ್ಕರಣೆಯನ್ನ ಮಾಡಿ ಮಾರಾಟ ಮಾಡಿದಾಗ ಮಾತ್ರ ಕೃಷಿಕನ ಆದಾಯ ಹೆಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಕೃಷಿ ಯಾವತ್ತೂ ಕೂಡ ಅಷ್ಟು ಲಾಭದಾಯಕವಾದಂಥದ್ದು ಅಲ್ಲ ಅನ್ನುವಂಥದ್ದು. ಈ ಕಾರಣದಿಂದಾಗಿಯೇ ಇವತ್ತು ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ರೂಪಿಸಿ ಅವುಗಳ ಮೂಲಕ ರೈತರಿಗೆ ನೆರವಾಗಬೇಕು ಅಂತ ಹೇಳಿ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅಂತಹ ಕಾರ್ಯಕ್ರಮಗಳಲ್ಲಿ ಈ ಪ್ರಧಾನಮಂತ್ರಿಗಳ ಔಪಚಾರಿಕೀಕರಣ ಕಿರು ಆಹಾರ ಸಂಸ್ಕರಣ ಮತ್ತು ಉತ್ಪಾದನಾ ಘಟಕ ಯೋಜನೆ ಏನಿದೆಯೋ ಅದು ಕೂಡ ಒಂದು. ಅನೇಕ ಫಲಾನುಭವಿಗಳು ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮತ್ತೆ ರಾಷ್ಟ್ರದಲ್ಲಿ ಇರುವಂತದ್ದು. ಅಂತಹ ಒಬ್ರು ಫಲಾನುಭವಿ ಇವತ್ತು ನಮ್ಮೊಂದಿಗಿದ್ದಾರೆ, ಅವರೇ ಡಿಟಿ ವೇದಮೂರ್ತಿ ಅವರು. ಅವರು ಈ ಒಂದು ಯೋಜನೆ ಅಥವಾ ಕಾರ್ಯಕ್ರಮದ ಫಲಾನುಭವಿ ಹೇಗಾದ್ರು, ಅದರ ಮೂಲಕ ಏನನ್ನ ಮಾಡ್ತಾ ಇದ್ದಾರೆ, ಏನೆಲ್ಲ ಅನುಕೂಲಗಳನ್ನ ಅದರಿಂದ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಈಗ ವೇದಮೂರ್ತಿ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ವೇದಮೂರ್ತಿ ಅವರು. ನಮಸ್ಕಾರ ವೇದಮೂರ್ತಿ ಅವರೇ. ತಾವು ಮೂಲತಃ ಕೃಷಿಕರು? ಹೌದು. ಏನ್ ಕೃಷಿ ಮಾಡ್ತಿದ್ರಿ? ನಾವು ರಾಗಿ ಜೋಳ ಬೆಳಿತಿದ್ವಿ ಮತ್ತೆ ತೆಂಗು ಅಡಿಕೆ ಬಾಳೆ ಈ ತರದ್ದೆಲ್ಲ ಬೆಳೆ ಬೆಳಿತೀವಿ. ಎಷ್ಟು ಜಮೀನಿದೆ ನಿಮ್ಗೆ? ನನ್ನ ಪಾಲಿಗೆ ಒಂದು 8 ಎಕರೆ ಜಮೀನು ಬಂದಿದೆ ಈಗ. ಎಂಟೆಕರೆ ಜಮೀನು? 8 ಎಕರೆನಲ್ಲಿ ಒಂದ್ 3 ಎಕರೆನಲ್ಲಿ ತೆಂಗು ಮತ್ತೆ ಅಡಿಕೆ ಬಾಳೆ ಒಟ್ಟಿಗೆ ಇದೆ. ಇನ್ನ 3 ಎಕರೆನಲ್ಲಿ ಬೆತ್ತಲೆ ಜಮೀನ್ ಇದೆ, ಅದ್ರಲ್ಲಿ ರಾಗಿ ಅಥವಾ ಜೋಳ ಹಿಂಗಾರು ಹುರುಳಿ ಆ ತರದ್ ಬೆಳಿತೀವಿ. ಈಗಲೂ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀನಿ? ಹೌದು, ಮಾಡ್ತಾ ಇರ್ತೀನಿ. ಕೃಷಿ ಲಾಭದಾಯಕ ಅಲ್ವಾ? ಲಾಭದಾಯಕ ಅಂದ್ರೆ ಕೃಷಿಗೆ ಯಾವಾಗ್ಲೂ ಮನೆಯವರು ಕೆಲಸ ಮಾಡಿದ್ರೆ ಮಾತ್ರ ಲಾಭದಾಯಕ ಆಗುತ್ತೆ. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಅಥವಾ ಆಳುಗಳ ಮೇಲೆ ಎಲ್ಲ ಡಿಪೆಂಡ್ ಆದ್ರೆ ಒಂದ್ ಸ್ವಲ್ಪ ಲಾಭ ಕಮ್ಮಿ ಆಗುತ್ತೆ. ಆದ್ರೂ ಇರೋ ಜಮೀನು ಹಾಳು ಮಾಡಬಾರದು ಅನ್ನೋದ್ರ ಜೊತೆಗೆ ಸ್ವಲ್ಪ ಕಮ್ಮಿ ಆದಾಯ ಆದ್ರೂ ಪರವಾಗಿಲ್ಲ, ಅದನ್ನ ನಡೆಸಿಕೊಂಡು ಹೋಗ್ತಾ ಇದೆ. ಮೂಲತಃ ಕೃಷಿಕರು ಅಂತ ಹೇಳಿ ನೀವು ಆರಂಭದಲ್ಲೇ ಹೇಳಿದ್ರಿ. ಹೌದು. ಆನಂತರ ಒಂದಷ್ಟು ಉದ್ಯಮವನ್ನು ಮಾಡಬೇಕು ಅಂತ ಹೇಳಿ ಬಂದಂತವ್ರು. ಹೌದು. ಯಾಕೆ ಈ ತರದ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಹೇಳಿ ಅನಿಸ್ತು? ಇವತ್ತಿನ ಜೀವನ ಶೈಲಿಗೆ ಕೃಷಿ ಒಂದು ಸಾಕಾಗಲ್ಲ, ಅದ್ರ ಜೊತೆಗೆ ಅಥವಾ ವ್ಯಾಪಾರ ಇರ್ಬೋದು ಅಥವಾ ಬೇರೆ ಉದ್ಯಮಗಳಿರ್ಬೋದು ಅಥವಾ ಮನಸ್ಸಿಗೆ ಒಳ್ಳೆ ಖುಷಿ ಕೊಡೋ ಅಂತ ಉದ್ಯಮನ ಮಾಡಿದ್ರೆ ಅದು ನಾವು ಬೇರೆಯವರಿಗೆ ಮಾದರಿನ ತರ ಆಗ್ಬೋದಲ್ಲ ಅನ್ನೋ ಒಂದು ಉದ್ದೇಶ ಮನಸ್ಸಲ್ಲಿ ಬಂದಿತ್ತು. ಹಾಗಾಗಿ ನಾವು ಜೊತೆಗೆ ಉದ್ಯಮ ಆಗ್ಬೇಕು ಅಂತ ನಾವು ಉದ್ಯಮಿ ಆದೆ. ಹೇಗೆ ಶುರು ಆಯ್ತು ನಿಮ್ಮ ಉದ್ಯಮದ ಚಟುವಟಿಕೆ? ಏನೆಲ್ಲ ಮಾಡಿದ್ರಿ ಈ ಹಿಂದೆ? ಅರಸೀಕೆರೆ ಕೈಗಾರಿಕಾ ವಸಾಹತು ಅಂತ ಒಂದು ಜಾಗ ಇತ್ತು. ಅಲ್ಲಿ ಒಬ್ಬರು ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಮಂಜುನಾಥ್ ಅಂತ ಒಬ್ಬರಿದ್ರು. ಅವರು ಹಿಂಗೆ ಪರಿಚಯ ಆಗಿದ್ದು, ನಾನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದೆ. ಅವಾಗ ನಮ್ಮ ಅವರ ಪರಿಚಯ ಆದಾಗ, ನೀವು ಇದ್ರ ಜೊತೆಗೆ ಬೇರೆ ಯಾಕೆ ಇದು ಮಾಡಬಾರ್ದು, ಇದನ್ ಜೊತೆ ಇಟ್ಕೊಂಡಿದ್ರೆ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಖಾಲಿ ಇದೆ, ಗೌರ್ಮೆಂಟ್ ಇಂದ ನಿಮ್ಗೆ ಸಹಾಯಧನ ರೂಪದಲ್ಲಿ ಅವರು ಜಾಗ ಕೊಡ್ತಾರೆ, ಅದ್ರಲ್ಲಿ ಏನಾದ್ರು ಒಂದು ಉದ್ಯಮ ಮಾಡಿ ಅಂತ ಅವ್ರು ಪ್ರೋತ್ಸಾಹಿಸಿದ್ರು. ನಮಗೂ ಅದು ಅವ್ರು ಹೇಳಿದ್ದೆಲ್ಲ ಸರಿ ಅನ್ನಿಸ್ತು. ಅವಾಗ ಅಲ್ಲಿ ಜಾಗ ತಗೊಂಡ್ವಿ. ನಾವು ಜಾಗ ತಗೊಂಡು ನಾವು ರೈಸ್ ಮಿಲ್ ಉದ್ಯಮ ಮಾಡಬೇಕು ಅಂತ ಅಲ್ಲಿ ಜಾಗ ತಗೊಂಡಿದ್ದೆ. ಅದೇನಾಯ್ತು, ನಾವು ಅದೆಲ್ಲ ಜಾಗ ಅಲಾಟ್ ಆಗಿ ದುಡ್ಡೆಲ್ಲ ಕಟ್ಟೋಷ್ಟೊತ್ತಿಗೆ ನಮ್ಮ ಅಸಿಕೆರೆ ತಾಲೂಕು ಬರಗಾಲ ಪರಿಸ್ಥಿತಿ ಬಂದ್ಬಿಡ್ತು. ಹೌದು. ಆದರೂ ಅದನ್ನ ಏನಾರು ಮಾಡೋಣ ಅಂತ ಒಂದು ವರ್ಷ ಕಾದ್ವಿ. ಅದು ಸತತ ಬರಗಾಲ 10 ವರ್ಷ, ಅದರಿಂದ ಆ ಉದ್ಯಮ ಮಾಡಿದ್ರೆ ಅನುಕೂಲ ಆಗಲ್ಲ, ನಮ್ಮಲ್ಲಿ ಭತ್ತ ಬೆಳೆಯೋ ಜಾಗನೇ ಇಲ್ದಂಗೆ ಆಗೋಯ್ತು. ಅದಕ್ಕೆ ಅದನ್ನು ನಿಲ್ಲಿಸಿಬಿಟ್ಟು ರಾಗಿನ ಸಂಸ್ಕರಣೆ ಮಾಡೋದು, ಅಂದರೆ ರಾಗಿನಲ್ಲಿ ಕಲ್ಲು ಮಣ್ಣು ಬೇರ್ಪಡಿಸಿ ಮೇಲ್ಗಡೆ ಹೊಟ್ಟನ್ನು ತೆಗೆದು ಅದನ್ನು ನೀಟಾಗಿ ಹಿಟ್ಟು ಮಾಡಿ ಹೊರಗಡೆ ಎಲ್ಲ ಕೊಡ್ತಾ ಇದ್ವಿ. ಅದೇನಾಯ್ತು, ಕೋವಿಡ್ ಬಂದಾಗ ಸಡನ್ ಆಗಿ ಲಾಕ್ಡೌನ್ ಮಾಡಿದ ತಕ್ಷಣ ನನ್ನ ಒಳಗಿರೋ ಮೆಟೀರಿಯಲ್ ಎಲ್ಲ ಹಾಳಾಗೋಯ್ತು. ಅವಾಗ ಅದು ಇಟ್ಕೊಂಡ್ರು ಏನು ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ಬಿಟ್ಟು 2 ವರ್ಷ ಸತತವಾಗಿ ನೋಡೋಣ ಏನು ಬೇಡ ಇದು ಅಂತ ಸುಮ್ಮನೆ ಇದ್ವಿ. ಕೊನೆಗೆ ಅದಾದ್ಮೇಲೆ ನಾವು ಮನೆಗೆ ಅಂತ ಒಂದು ಚಿಕ್ಕದು ಎಣ್ಣೆ ತೆಗೆಯೋ ಯಂತ್ರ ಇಟ್ಕೊಂಡಿದ್ದು. ಅದು ಅರಸೀಕೆರೆ ಕೃಷಿ ಇಲಾಖೆಯಿಂದ ಸಹಾಯಧನ ರೂಪದಲ್ಲಿ ತಗೊಂಡಿದ್ವಿ. ಅದರಲ್ಲೇ ನಾವು ತೆಗಿತಾ ಇದ್ದಾಗ ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ಎಲ್ಲ ನಮಗೂ ಇದೇ ತರದ್ ಮಾಡಿಕೊಡಿ ಮಾಡಿಕೊಡಿ ಅಂತಿದ್ದು, ನಾವು ಬಿಡು ಇದ್ದಲ್ಲಿ ಅದನ್ನ ಮಾಡಿ ಅವರಿಗೆಲ್ಲ ಕೊಡ್ತಾ ಇದ್ದು. ಕೊನೆಗೆ ಅದನ್ನೇ ಯೋಚನೆ ಆಯ್ತು, ಕೆಲವರೆಲ್ಲ ನೋಡಿದಾರೆಲ್ಲ ನಮಗೂ ದುಡ್ಡಿಗೆ ಕೊಡಿ ಅನ್ನೋ ತರಕ್ಕೆ ಬಂತು. ಆ ದುಡ್ಡಿಗೆ ಮಾರಾಟ ಮಾಡೋಕ್ಕಾಯ್ತು. ಅಲ್ಪ ಪ್ರಮಾಣ ಲಾಭ ಇಟ್ಕೊಂಡು ನಮ್ಮ ಕೆಲಸ ಬಿಡುವಿನಲ್ಲಿ ಮಾಡ್ತಿದ್ವಲ್ಲ, ಅದನ್ನೇ ಯಾಕೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಅನುಕೂಲ ಆಗಬಾರ್ದು ಅಂತ ಯೋಚನೆ ಬಂತು. ನಮ್ಮಲ್ಲಿ ಕರೆಂಟು ಎಲ್ಲ ವಿದ್ಯುತ್ ಎಲ್ಲ ಸೌಲಭ್ಯ ಇದ್ದಿತ್ತು. ಅವಾಗ ನಮ್ದು ಹಳೆ ಮಿಷಿನರಿ ಕೊಟ್ಟರೆ 2 ಗಣ ಬರುತ್ತೆ, ಆ ಗಣ ಹಾಕೊಂಡ್ರೆ ನಾವು ನಡೆಸಬಹುದು ಅನ್ನೋ ತರ ಯೋಚನೆ ಮಾಡಿದ್ವಿ. ಅಷ್ಟೊತ್ತಿಗೆ ನಾನು ಪೇಪರಲ್ಲಿ ಒಂದು ಜಾಹೀರಾತು ಬಂತು. ಆ ಜಾಹೀರಾತು ನೋಡಿದಾಗ ಏನಾಯ್ತು, ಕೇಂದ್ರ ಸರ್ಕಾರದಿಂದ 35% ಸಹಾಯಧನ ಬರುತ್ತೆ, ನೀವು ಮಾಡಿ ಅನ್ನೋ ತರ ಇತ್ತು. ಅದನ್ನ ನಾನು ವೆಬ್ಸೈಟ್ ಎಲ್ಲ ನೋಡಿದಾಗ ಆ ವೆಬ್ಸೈಟ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡೆ. ಅವಾಗ ಸಂಬಂಧಪಟ್ಟವರಿಗೆ ಅದು ವೆಬ್ಸೈಟ್ ಅಲ್ಲಿ ಹೋಗಿ ಅವರು ನನಗೆ ಕಾಲ್ ಬ್ಯಾಕ್ ಮಾಡಿದ್ರು, ಆಸಕ್ತಿ ಇದ್ರೆ ನಿಮಗೆ ಸಹಾಯಧನ ಇದೆಲ್ಲ ಬರುತ್ತೆ ನೀವು ಮಾಡಿ ಅಂತ ಅವರು ಪ್ರೋತ್ಸಾಹಿಸಿದ್ರು. ಅವರು ಪ್ರದೀಪ್ ಸರ್ ಅಂತ ಹಾಸನ್ ಅವರೇ, ಅವರೆಲ್ಲ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು ಈ ರೀತಿ ಎಲ್ಲ ಸಹಾಯಧನ ಅಪ್ಲಿಕೇಶನ್ ಎಲ್ಲ ಹೆಂಗ್ ಹಾಕ್ಬೇಕು ಎಲ್ಲ ಆಯ್ತು. ಅದೇ ತರ ಹಾಕಿದ್ವಿ, ಅವಾಗ ಅದನ್ನ ಬ್ಯಾಂಕಿಗೆ ಕಳಿಸಿದ್ರು. ಅದಕ್ಕಿಂತ ಹಿಂದೆ ನಮ್ದು ಸಾಲ ಇತ್ತು, ಆ ಸಾಲನ ಕ್ಲೋಸ್ ಮಾಡಿ ನಿಮ್ಗೆ ನಾವೇ ಸಾಲ ಕೊಡ್ತೀವಿ ಅಂತ ಬ್ಯಾಂಕ್ನವ್ರು ಒಪ್ಕೊಂಡ್ರು. ಹಂಗಾಗಿ ನನಗೆ ಅದು ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಈಗ ಎಣ್ಣೆ ಉದ್ಯಮವನ್ನೇ ಮಾಡಬೇಕು, ಈ ಎಣ್ಣೆ ಕಾಳುಗಳ ಮೌಲ್ಯವರ್ಧನೆಯನ್ನ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ನಮ್ಗೆ ಮೊದಲನೇದು ಊಟದಲ್ಲಿ ಇದು ಒಂದು ಆಹಾರ, ಆಹಾರದಲ್ಲಿ ಇದು ಒಂದು ಭಾಗ ಆಗಿರೋದ್ರಿಂದ ಈ ಭಾಗ ಜಾಸ್ತಿ ಎಲ್ಲ ಹಾಳಾಗೋಗಿದೆ. ಅಂದ್ರೆ ಅಡಲ್ಟ್ರೇಷನ್ ಜಾಸ್ತಿ ಆಗಿದೆ, ನಿಜವಾದ ಎಣ್ಣೆಗಳು ಸಿಗ್ತಿಲ್ಲ. ಈ ಒಂದು ತಲೆಗಚ್ಕಣದಿಂದ ಹಿಡಿದು ತಿನ್ನುವಷ್ಟು ಆಹಾರ ಎಲ್ಲ ಕೆಟ್ಟಿರೋದ್ರಿಂದ ನಾವೇ ಒಂದು ಒಂದು ಆಹಾರ ತಯಾರು ಮಾಡಿದ್ರೆ ಅಟ್ಲೀಸ್ಟ್ ಯಾರು ಬಂದು ನಮ್ಮ ಸಹಕಾರ ಮಾಡಿ ತಗೋತಾರೆ, ಅವಾಗ ಅನುಕೂಲ ಆಗುತ್ತೆ, ನಮಗೂ ಒಳ್ಳೇದು ಕೊಟ್ಟಿದೀವಿ ಅನ್ನೋ ಖುಷಿ ಇರುತ್ತೆ, ಲಾಭ ಕಮ್ಮಿ ಆದ್ರೂ ಪರವಾಗಿಲ್ಲ, ಖುಷಿಗಾದ್ರೂ ವ್ಯಾಪಾರ ಮಾಡ್ಬೋದಲ್ಲ ಅನ್ನೋ ಉದ್ದೇಶ ಬಂತು. ಹಾಗಾಗಿ ಇದನ್ನೇ ಮಾಡ್ಬೋದು. ನಾವು ಮೂಲತಃ ರೈತರಾದ್ರಿಂದ ಕೊಬ್ಬರಿ ನಮ್ಮ ಸುತ್ತಮುತ್ತ ಕೊಬ್ಬರಿ ಬರ್ತಾರೆ, ಹಾಗಾಗಿ ಕೊಬ್ಬರಿನೇ ತಗೊಂಡು ನಾವೇ ಹರಿದ್ರಿಂದ ಕೊಬ್ಬರಿ ಎಣ್ಣೆ ತಯಾರು ಮಾಡಕ್ಕೆ ಈಸಿ ಆಗ್ಬೋದು ಅನ್ನೋ ಉದ್ದೇಶ ಮನಸ್ಸಲ್ಲಿ ಮೂಡ್ತು. ಅದಾದ್ಮೇಲೆ ನಾವೇ ನೇರವಾಗಿ ರೈತರ ಖರೀದಿ ಮಾಡ್ತೀವಿ, ಖರೀದಿ ಮಾಡಿದಾಗ ರೈತರಿಗೂ ಒಳ್ಳೆ ಬೆಲೆ ಸಿಗುತ್ತೆ, ಮಧ್ಯೆ ದಲ್ಲಾಳಿಗಳಿರಲ್ಲ, ಹಂಗಾಗಿ ನಮಗೂ ಕಡಿಮೆ ಪದಾರ್ಥದ ಸಿಗುತ್ತೆ, ಆ ರೀತಿ ಎರಡೂ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಈ ತರ ಯೋಚನೆ ಮಾಡಿದೆ. ಈಗ ಯಾವುದೇ ಎಣ್ಣೆಯನ್ನು ನೋಡಿದ್ರೆ ಮೂಲಭೂತವಾಗಿ ಅವುಗಳ ಲಕ್ಷಣ ಏನಿದೆಯೋ ಅದು ನಮ್ಗೆ ಎಲ್ಲದೂ ಕೂಡ ಗೋಚರಿಸುತ್ತೆ. ಸೊ ಸ್ವಲ್ಪ ಅಂಟುತ್ತೆ, ಮಂದವಾಗಿರುತ್ತೆ, ಅದೇ ಫ್ಲೇವರ್ ಬರುತ್ತೆ. ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಫ್ಲೇವರ್ ಬರುತ್ತೆ, ಶೇಂಗಾ ಅದು ಶೇಂಗಾ ಫ್ಲೇವರ್ ಬರುತ್ತೆ. ಆದ್ರೆ ನೀವು ಹೇಳಿದ್ರಿ ಅದೆಲ್ಲವೂ ಕೂಡ ಇವತ್ತು ಹೆಚ್ಚು ಕಲಬೆರಕೆ ಆಗ್ತದೆ ಅಂತ ಹೇಳಿ, ಸಾಮಾನ್ಯ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಹೆಂಗಾಗ್ತದೆ ಏನಾಗ್ತದೆ ಅಂತ ಹೇಳಿ, ಏನೆಲ್ಲ ಕಲಬೆರಕೆ ಮಾಡ್ತಕ್ಕಂಥ ಸಾಧ್ಯತೆ ನಮ್ಗೆ? ನಾವು ತಿನ್ನೋ ಎಣ್ಣೆಗೆ ಈಗ ಏನಾಗಿದೆ, ಉದಾಹರಣೆಗೆ ಅಂದ್ರೆ ಕಡಲೆ ಬೀಜ, ಕಡಲೆ ಬೀಜ 100-130 ರೂಪಾಯಿ ಕೆಜಿ ಇರುತ್ತೆ, ಅದನ್ನ ಕ್ರಶ್ ಮಾಡಿದ್ರೆ 38-40 ಭಾಗ ಮಾತ್ರ ಎಣ್ಣೆ ಅಂಶ ಬರುತ್ತೆ. ಅದಕ್ಕಿಂತ ಜಾಸ್ತಿ ಬರಬೇಕು ಅಂದ್ರೆ ರಿಫೈನರಿ, ದೊಡ್ಡ ದೊಡ್ಡ ರಿಫೈನರಿ ಯೂನಿಟ್ಗಳು ಹಾಕಿರ್ತಾರೆ, 400 ಡಿಗ್ರಿ ಟೆಂಪರೇಚರ್ ಇಟ್ಟು ಅರಿತಾರೆ. ನಾವು ಆ ಥರದ್ದು ಮಾಡಿದ್ರು ಅದು ಒಂದು 50% ಅಥವಾ 55%ಗಿಂತ ದಾಟಲ್ಲ ಅನ್ನೋದು ನನ್ನ ಅನುಭವ. ಹಂಗಾಗಿ ಅದರಲ್ಲಿ 50% ಸಿಕ್ಕರೆ ನಿಮ್ಗೆ ಕಡಲೆ ಬೀಜದಲ್ಲಿ 150 ರೂಪಾಯಿಗೆ ಕಡಲೆಕಾಯಿ ಎಣ್ಣೆ ಮಾರ್ತಾರೆ, ನಾವು ಗಾಣದಲ್ಲಿ ತೆಗೆದ್ರೆ 300-325 ರೂಪಾಯಿಗೆ ಮಾರಬೇಕಾಗ್ತದೆ. ಅಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಎಲ್ಲಿ ಇದೆ ಕಡಲೆಕಾಯಿ ಎಣ್ಣೆನೇ ಇರಲ್ಲ ಅಂತ ನನ್ನ ಅನುಭವ. ಹಾಗಾಗಿ ಅದಕ್ಕೆ ಬೇರೆ ಯಾವುದೋ ಈಗ ಬೇರೆ ಬೇರೆ ಜಾಹೀರಾತುಗಳು ನೋಡ್ತೀವಿ, ಇನ್ನೊಂದೇನೋ ನೋಡ್ತೀವಿ, ಅದರಲ್ಲೆಲ್ಲ ಇದು ಲಿಕ್ವಿಡ್ ಫೆರಪಿನ್ ಅಂತ ಒಬ್ರು ಹೇಳ್ತಾರೆ, ಅಥವಾ ಇದು ಪೆಟ್ರೋಲಿಯಂ ಪ್ರಾಡಕ್ಟ್ ಮಿಕ್ಸ್ ಆಗ್ತಾ ಇದೆ ಅಂತಾರೆ. ಅದು ಎಲ್ಲ ನಾವು ಕೇಳಿದೀವಿ ಅಷ್ಟೇ, ನಾವು ಕಣ್ಣಾರೆ ಎಲ್ಲೂ ನೋಡಿಲ್ದಿದ್ರಿಂದ ಅದಕ್ಕೆ ಖಚಿತವಾಗಿ ಹಿಂಗೆ ಆಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಅದು ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇರೋದ್ರಿಂದ ಒಂದಷ್ಟು ಸಮಸ್ಯೆ ಇರಬಹುದು. ಖಂಡಿತ ಸಮಸ್ಯೆ ಇದೆ. ನೀವು ಯಾವುದೇ ಗಾಣದಿಂದ ತಯಾರಾಗಿದ್ದ ಎಳ್ಳೆಣ್ಣೆ ಉಚ್ಚೆಳ್ಳೆಣ್ಣೆ ಅಥವಾ ಎಲ್ಲ ನೆನೆಸ್ಕೊಳ್ಳಿ, ನೀವು ಕೈ ಮೇಲೆ ಹಚ್ಚಿದ ತಕ್ಷಣ ಅದು 5-10 ನಿಮಿಷ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದು 1/2 ಗಂಟೆಗೆ ಅದು ಕುಡಿದು ಬಿಟ್ಟಿರುತ್ತೆ. ಅದೇ ನೀವು ಈ ರೀತಿ ಮಾರುಕಟ್ಟೆಯಲ್ಲಿ ಸಿಗುವಂತ ಪದಾರ್ಥ ಹಚ್ಚಿದ್ರೆ ಅದು ಜಿಡ್ಜಿಡ್ಡಾಗಿ ಉಳಿದಿರುತ್ತೆ, ಹೋಗೋದೇ ಇಲ್ಲ. ಅದು ನೀವೊಂದು ಬಟ್ಟೆ ಮೇಲೆ ಬಿದ್ರೂ ಸತ ಅದು ಹಾಗೆ ಇರುತ್ತೆ. ನಿಮ್ಮ ಗಾಣದೆಣ್ಣೆಗಳು ಬಟ್ಟೆ ಮೇಲೆ ಬಿದ್ರೂ ಸತ ಮೊದಲನೇ ವಾಶಿಗೆ ಅದು ಹೋಗುತ್ತೆ. ಹಂಗಾಗಿ ಅದು ಶುದ್ಧ ಅಂತ ನೀವು ಅಲ್ಲೇ ಗೊತ್ತಿಟ್ಕೋಬಹುದು. ಶುದ್ಧ ಯಾವುದು ಅಶುದ್ಧ ಯಾವುದು ಹೇಳಿ ಅದೇ ರೀತಿ ಗೊತ್ತಾಗುತ್ತೆ. ಈ ಪ್ರಧಾನ ಮಂತ್ರಿಗಳ ಔಪಚಾರಿಕೀಕರಣ ಕಿರು ಆಹಾರ ಸಂಸ್ಕರಣ ಮತ್ತು ಉತ್ಪಾದನಾ ಘಟಕ, ಈ ಒಂದು ಯೋಜನೆಯ ಸದ್ಬಳಕೆಯನ್ನ ಹೇಗೆ ಮಾಡ್ಕೊಂಡ್ರಿ ನೀವು? ನಾವು ಮೊದಲು ಪೇಪರ್ ಅಲ್ಲಿ ಜಾಹೀರಾತು ಬಂದಿದ್ ನೋಡಿದೆ, ಅದರಲ್ಲಿ ನಾವು ಆಧಾರ್ ನಂಬರ್ ಮತ್ತೆ ಅದನ್ನ ಕೇಳುತ್ತೆ, ಅದನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಾಗ ಸಂಬಂಧಪಟ್ಟವರಿಗೆ ಅದೆಲ್ಲ ಕಡೆ ಹೋಗುತ್ತೆ, ಭಾರತಾದ್ಯಂತ ಅದಿದೆ. ಹಂಗಾಗಿ ಎಲ್ಲ ಕಡೆ ಹೋಗುತ್ತೆ, ಅವರು ನಮ್ಗೆ ಆ ಜಿಲ್ಲೆಯಲ್ಲಿ ನೋಡಲ್ ಆಫೀಸರ್ ತರ ಇರ್ತಾರೆ, ಅವ್ರು ನಮಗೆ ಕರೆ ಮಾಡ್ತಾರೆ, ನಿಮ್ಗೆ ಆಸಕ್ತಿ ಇದೆಯಾ, ನೀವು ಮಾಡ್ತೀರಾ, ನೀವೇನ್ ಮಾಡ್ತಿದ್ರಿ ಮೊದಲು, ನಮ್ ಪೂರ್ತಿ ಡೀಟೇಲ್ ಎಲ್ಲ ಕೇಳ್ತಾರೆ. ಅವಾಗ ನಿಮ್ಗೆ ಎಷ್ಟು ಶಕ್ತಿ ಇದೆ, ಫೈನಾನ್ಸ್ ಹಣಕಾಸಿನ ಯೋಜನೆ ಹೆಂಗಿದೆ ನಿಮ್ದೆಲ್ಲ ಕೇಳ್ತಾರೆ. ನೀವು 10% ಹಾಕಿದ್ರೆ ಸಾಕು, ನಾವು 50% ನಿಮ್ಗೆ ಸಹಾಯಧನದಲ್ಲಿ ಕೊಡ್ತೀವಿ, ನಿಮ್ಗೆ 60% ಆಗುತ್ತೆ, ಇನ್ನು 40% ಮಾತ್ರ ನಿಮ್ದು ಮಿಷಿನರಿಗೆ ಹಾಕ್ಬೋದು, ಬ್ಯಾಂಕ್ನವರು ಸಾಲ ಕೊಡ್ತಾರೆ, ಹಾಗಾಗಿ ನಿಮ್ಗೆ ನಿಮ್ಮ ಮಾಡೋ ಇದರಲ್ಲಿ ಖರ್ಚು ಕಡಿಮೆ ಆಗುತ್ತೆ, ನಿಮ್ಮ ಭಾಗ 10% ಅಷ್ಟೇ ಇರುತ್ತೆ, ಇನ್ನು ಬಾಕಿದ 50% ಗೌರ್ಮೆಂಟ್ ಟೋರ್ಸ್ದಿಂದ ನಿಮ್ಗೆ ಅನುಕೂಲ ಆಗುತ್ತೆ ಮಾಡಿ ಅಂತ ಆ ನೋಡಲ್ ಆಫೀಸರ್ ಎಲ್ಲ ಇದ್ರ ಬಗ್ಗೆ ತಿಳಿ ಹೇಳ್ತಾರೆ. ಅದ್ರ ಪ್ರೋಸೆಸ್ ಹೇಗಿತ್ತು ಅದ್ರ ಬಗ್ಗೆ ಹೇಳಿ. ನೀವು ಪೇಪರ್ನಲ್ಲಿ ಜಾಹೀರಾತನ್ನ ನೋಡಿದ್ಮೇಲೆ ಅರ್ಜಿಯನ್ನ ಹೇಗೆ ಹಾಕಿದ್ರಿ, ಯಾವ್ಯಾವ ಹಂತದಲ್ಲಿ ಏನೇನು ಬಂತು ಅದ್ರ ಬಗ್ಗೆ ಹೇಳಿ. PMFME ಅಂತ ವೆಬ್ಸೈಟ್ಗೆ ಹೋದ್ರೆ ನಮ್ ರಿಜಿಸ್ಟ್ರೇಷನ್ ಆಗುತ್ತೆ, ಯೂಸರ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕಿ ಹಾಕಿದ ತಕ್ಷಣನೇ ಅದ್ರ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ನಿಮ್ಗೆ ಏನ್ ಬ್ಯಾಂಕು, ಯಾವ ಬ್ಯಾಂಕಲ್ಲಿ ನೀವು ಸಾಲ ತಗೋಬೇಕು ಅಂತಿದ್ದೀರಾ, ನಿಮ್ದು ಟರ್ನ್ಓವರ್ ಎಷ್ಟಿದೆ, ಆನ್ಯುವಲ್ ಟರ್ನ್ಓವರ್ ಎಷ್ಟಿದೆ, ವರ್ಷಕ್ಕೆ ಎಷ್ಟಿದೆ, ಆ ಥರದ್ದೆಲ್ಲ ಡೀಟೇಲ್ ಕೇಳುತ್ತೆ. ಆ ಡೀಟೇಲ್ನೆಲ್ಲ ನೀವು ಸರಿಯಾಗಿ ನಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಯಾರಾದ್ರೂ ಆಡಿಟ್ ಹತ್ರ ಅದನ್ನೆಲ್ಲ ಮಾಡಿಸ್ಕೊಂಬಿಟ್ಟು ಅಲ್ಲಿ ಹಾಕಿ ಕಳಿಸಿದ್ರೆ ಅದು ಮುಂದುವರೆದು ಹೋಗುತ್ತೆ, ಅದು ಮುಂದುವರೆದ ಭಾಗವಾಗಿ ಅದು ಬ್ಯಾಂಕಿಗೆ ಕಳಿಸ್ತಾರೆ, ಆ ಡಿಪಾರ್ಟ್ಮೆಂಟ್ ಇಂದ ಬ್ಯಾಂಕಿಗೆ ಹೋಗುತ್ತೆ. ಬ್ಯಾಂಕ್ನವರು ಅವರು ಮಂಜೂರಾತಿಗೆ ಯಾರಿಗೆ ಹೆಡ್ ಆಫೀಸ್ ಕಳಿಸ್ಬೇಕು ಇಲ್ಲಿ ಕಳಿಸಿ ಮಂಜೂರಾತಿ ತಗೋತಾರೆ. ಇಲ್ಲಿ ಯಾವುದೇ ಪೇಪರ್ಲೆಸ್ ಏನು ಎಲ್ಲ ಹಂಗೆ ಹೋಗ್ತದೆ, ಎಲ್ಲ ಆನ್ಲೈನ್ ಅಲ್ಲೇ ಹೋಗೋದ್ರಿಂದ ನಿಮ್ಗೆ ಯಾವುದೇ ಎಲ್ಲೂ ಆಫೀಸ್ಗೆ ಸುತ್ತುವಂತದ್ದು ಏನಿಲ್ಲ. ನಿಮ್ಗೆ ಹೋಗುತ್ತೆ, ನೀವು ಬ್ಯಾಂಕ್ ಅವರು ಅವ್ರು ಹೆಡ್ ಆಫೀಸ್ ಕಳಿಸ್ತಾರೆ, ಹೆಡ್ ಆಫೀಸಿಂದ ಅಪ್ರೂವಲ್ ಆಗುತ್ತೆ, ಮತ್ತೆ ತಿರ್ಗಾ ನಿಮಗೆ ಮೆಸೇಜ್ ಬರುತ್ತೆ, ನೀವೇ ನೋಡ್ಕೊಂತಿರ್ಬೋದು ಏನೇನು ಪ್ರೊಸೀಜರ್ ಎಲ್ಲೆಲ್ಲಿದೆ ಈಗ ಅಂತ ನಮಗೆ ಗೊತ್ತಾಗ್ತಿರುತ್ತೆ. ಆ ವೆಬ್ಸೈಟ್ ಓಪನ್ ಮಾಡ್ತಿರ್ತೀವಿ, ಯೂಸರ್ ಐ ಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಹಂಗಾಗಿ ಯಾವುದೇ ಕಚೇರಿಗಳನ್ನ ಸುತ್ತ ಅಂತ ಅವಕಾಶನ ಪ್ರಮೇಯನೇ ಬರಲಿಲ್ಲ. ಯಾವ ಕಚೇರಿಗೂ ಹೋಗಲಿಲ್ಲ, ಯಾವ ಕಚೇರಿಗೂ ಹೋಗಿಲ್ಲ. ಕೆಲವು ಅಧಿಕಾರಿಗಳು ಮಾತಾಡಿದ್ದು ಬಿಟ್ರೆ ಫೋನಲ್ಲಿ ಮಾತಾಡ್ತಾರೆ, ನಿಮ್ದು ಏನಾಗಿದೆ ಅಂತ ನಾವು ಕೇಳ್ತೇವೆ, ಇಲ್ಲ ನಿಮ್ಗೆ ಏನ್ ಬಂದಿದೆ ಪ್ರೊಸೀಜರ್ ಅಂತ ಕೇಳ್ತಾರೆ. ಅಷ್ಟು ಬಿಟ್ರೆ ಯಾವ ಕಚೇರಿಗೂ ಹೋಗಿ ಸುತ್ತಲಿಲ್ಲ, ಅವರವರೇ ನೇರವಾಗಿ ಬರ್ತಾರೆ. ಆಮೇಲೆ ಸಹಾಯಧನನು ಅಷ್ಟೇ, ನಮ್ಗೆ ಬಂದಿದೆ ನಿಮ್ಗೆ 35% ನೀವು ಬ್ಯಾಂಕ್ ಕಳಿಸಿದ್ವಿ, ಬ್ಯಾಂಕ್ ಅಲ್ಲಿ ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರೇ. ಅದನ್ನು ಸತ್ ನಾವು ಯಾವ ಅಧಿಕಾರಿಗಳನ್ನ ಇವತ್ತು ಮುಖಾತ ಭೇಟಿ ಮಾಡಿರೋದೇ ಕಮ್ಮಿ. ಹಂಗಾಗಿ ಆನ್ಲೈನ್ ಅಲ್ಲಿ ಎಲ್ಲ ಆಗಿದೆ, ಯಾರು ಸುತ್ತ ಅಂತ ಅವಶ್ಯಕತೆ ಇರಲ್ಲ ಈ ಸ್ಕೀಮ್ ಅಲ್ಲಿ. ಯಾವ್ದಾದ್ರೂ ಈ ತರದೊಂದು ಉದ್ದಿಮೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಯೋಜನಾ ವರದಿ ಅಂತ ಹೇಳ್ಕೊಡ್ಬೇಕಾಗುತ್ತೆ. ಇದಕ್ಕೆಲ್ಲ ಯಾರು ನಿಮಗೆ ಸಹಾಯ ಮಾಡಿದ್ರು? ನಮಗೆ ಆಡಿಟರ್ ಹತ್ರ ನಾವೊಂದು ರಫ್ ಆಗಿ ಮಾಡಿಸಿದ್ವಿ, ಆಮೇಲೆ ಆ ಸಂಬಂಧಪಟ್ಟು ಅವ್ರಿಗೆ ತೋರಿಸಿದಾಗ ಕೆಲವೊಂದು ತಪ್ಪಿದ್ದೇವೆ ಅಂದ್ರೆ ತಪ್ಪಿನ ಸರಿ ಮಾಡಿಸಿ ಮತ್ತೆ ಅವರು ಅದನ್ನ ಅಪ್ಡೇಟ್ ಮಾಡಿ ಸರಿ ಮಾಡಿಸ್ತಾರೆ, ಆಡಿಟರ್ ಮಾಡಿಕೊಡ್ತಾರೆ. ಈಗ ಸಂಪೂರ್ಣ ಒಂದು PMFME ಯೋಜನೆಗೆ ಸಂಬಂಧಪಟ್ಟಂತ ಎಲ್ಲ ಕೆಲಸಗಳು ಕೂಡ ಮುಗಿದಿದಾವೆ? ನಮ್ದು ಎಲ್ಲಾ ಭಾಗ ಮುಗ್ದಿದೆ. ಇನ್ನು ರಾಜ್ಯ ಸರ್ಕಾರದ 15% ಅಮೌಂಟ್ ಮಾತ್ರ ಈ ತಿಂಗಳಲ್ಲಿ ಬರ್ಬೋದು ಅನ್ನೋದೊಂದು ಹೇಳಿದ್ರೆ, ಅದು ಬ್ಯಾಚ್ ಬೈ ಬ್ಯಾಚ್ ಮಾಡಿದ್ರಿಂದ ನಮ್ದು ಕೊನೆಗಾಗಿದ್ರಿಂದ ಈ ತಿಂಗಳಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಈ ಎಣ್ಣೆಕಾಳುಗಳ ಮೌಲ್ಯವರ್ಧನೆಯನ್ನ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದ್ಮೇಲೆ ಅದಕ್ಕೆ ಬೇಕಾದಂತಹ ಕೆಲವು ಯಂತ್ರೋಪಕರಣಗಳು ಇರುತ್ತೆ, ಅದನ್ನೆಲ್ಲ ಎಲ್ಲಿ ಖರೀದಿ ಮಾಡಿದ್ರಿ, ಹೇಗೆ ಖರೀದಿ ಮಾಡಿದ್ರಿ? ನಾ ಯಂತ್ರೋಪಕರಣದಲ್ಲಿ ನಾವು ಒಂದ್ 3-4 ಬ್ರ್ಯಾಂಡ್ ಇದು ನೋಡಿದ್ವಿ. ಅದರಲ್ಲಿ ನಮ್ಗೆ ಒಂದು ಇಷ್ಟವಾಗಿದ್ದು ಅಂದ್ರೆ ಶ್ರೀ ಲಕ್ಷ್ಮಿ ಮಿಷಿನರೀಸ್ ಬೆಂಗಳೂರು, ಅವ್ರದ್ದೆಲ್ಲ ಏನಿದೆ ಎಲ್ಲ ಸ್ಟೀಲ್ ಬಾಡಿ, SS ಇಂದ ಮಾಡಿರೋದು, ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಆಮೇಲೆ ಯಾರು ಬೇಕಾದರೂ ಇವನ್ ಅದರದ್ದು ಮಿಷಿನ್ ಬಗ್ಗೆ ತಿಳುವಳಿಕೆ ಕಡಿಮೆ ಇದ್ದವರು ಸತ ಅದನ್ನ ನಡ್ಸ್ಕೊಂಡು ಹೋಗೋ ಅಂತ ಮಿಷಿನ್ ಅದು. ನಿಮ್ಗೆ ಹೊರಗಡೆ ಎಲ್ಲೂ ನಿಮ್ಗೆ ಮೋಟರ್ ತಿರುಗೋದಾಗ್ಲಿ ಏನಾಗ್ಲಿ ಏನು ಕಾಣಲ್ಲ, ನೀವು ಅದ್ ಸುತ್ತ ಓಡಾಡಿದ್ರು ಧೈರ್ಯವಾಗಿ ಓಡಾಡಬಹುದು. ಕೆಲವೊಂದು ಮಿಷಿನರಿಲ್ ಏನಾಗಿದೆ, ಹೊರಗಡೆನೆ ವೀಲ್ ಎಲ್ಲ ಇರುತ್ತೆ, ನೀವು ಬಟ್ಟೆ ಅಥವಾ ಎಳ್ಕೊಂಡ್ರೆ ಅದು ಅಪಾಯ ಆಗೋ ಸ್ಥಿತಿಲಿ ಇರುತ್ತೆ. ಈ ಮಿಷಿನ್ ಅಲ್ಲಿ ಲಕ್ಷ್ಮಿ ಮಿಷಿನರಿಸ್ ಹೆಂಗಿದೆ ಅಂದ್ರೆ ಸುತ್ತ ಕವರ್ ಮಾಡಿರೋದ್ರಿಂದ ನೋಡಕ್ಕೆ ತುಂಬಾ ಅದ್ಭುತವಾಗಿದೆ. ಆ ಮಿಷಿನ್ ನಾವು ಇಷ್ಟ ಆಯ್ತು, ಕೊನೆಗೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿದಾಗ ಅವರು ಕೊಟೇಶನ್ ಎಲ್ಲ ಬ್ಯಾಂಕ್ ಕಳಿಸಿ ಅವ್ರಿಗೆ ಬ್ಯಾಂಕ್ ಇಂದ ಅವರಿಗೆ ತ್ರೂ ಮಾಡಿದ್ವಿ. ಅವರು ಸರ್ವಿಸ್ ಚೆನ್ನಾಗಿದೆ. ಇತ್ತೀಚೆಗೆ ನಮ್ದು ಒಂದು ಸ್ವಲ್ಪ ಸಣ್ಣ ಪ್ರಾಬ್ಲಮ್ ಇತ್ತು, ನಾವು ಹೇಳಿದ 2 ದಿವಸಕ್ಕೆ ಬಂದು ರಿಪ್ಲೇಸ್ ಮಾಡಿ ನಮ್ದು ವಾರಂಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ 1 ಪೈಸಾನು ನಮ್ಮ ಹತ್ರ ತಗೊಂಡಂಗೆ ಅವರೇ ಬಂದು ಸರಿ ಮಾಡಿ ಹೋಗ್ತಾರೆ. 2 ಸಲ ಬಂದಿದ್ರು, 2 ಸಲ ನಮ್ಮ ಹತ್ರ ಏನು ಊಟಕ್ಕೂ ಸತ ದುಡ್ಡು ಇಸ್ಕೊಳಲ್ಲ, ಆತರ ಬಂದು ಸರ್ವಿಸ್ ಕೊಟ್ಟಾಗ್ತಾರೆ. ಹಂಗಾಗಿ ನಮ್ಗೆ ಅವ್ರು ತುಂಬಾ ಇಷ್ಟ ಆಯ್ತು. ನಾವು ಬಂದವರಿಗೂ ಅದನ್ನೇ ರೆಕಮೆಂಡ್ ಮಾಡ್ತೀವಿ, ಇಷ್ಟ ಇದ್ರೆ ನೋಡಿ ಇದು ಚೆನ್ನಾಗಿದೆ ಅಂತಾರೆ. ನಮ್ಮ ಬಂದ ಎಷ್ಟೋ ನಮ್ಮ ವ್ಯಾಪಾರಸ್ಥರು ಬಂದಿರ್ತಾರಲ್ಲ, ಅವರೆಲ್ಲ ತುಂಬಾ ಇಷ್ಟಪಡ್ತಾರೆ. ನಿಮ್ದು ನೋಡಕ್ಕೆ ತುಂಬಾ ಚೆನ್ನಾಗಿದೆ, ಎಲ್ಲೂ ಕೊಳೆ ಆಗಿದ್ ಕಾಣಲ್ಲ, ನೀಟ್ ಆಗಿದೆ, ಸ್ವಚ್ಛವಾಗಿದೆ, ಹಂಗಾಗಿ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಜನ ನನಗೆ ಒಂದು 15% ಎಕ್ಸ್ಟ್ರಾ ಜನ ಬರ್ತಾರೆ, ನೋಡಕ್ ಚೆನ್ನಾಗಿದೆ, ಮಿಷಿನ್ ಚೆನ್ನಾಗಿದೆ ಅಂತ. ಈ ಇದರ ಖರೀದಿ ಇದಕ್ಕೆಲ್ಲ ಅವರು ಏನಾದ್ರು ಹೆಲ್ಪ್ ಮಾಡ್ತಾರ ಅಂತ ಅಂದ್ರೆ ಸಲಹೆ ಕೊಡೋ ಅಂತದ್ದು ಇಂಥದ್ದು ತಗೊಳ್ಳಿ ಬೇಡ ಅಂತ ಹೇಳಿ? ಹೌದು, ಅಥವಾ ನೀವೇ ನಿರ್ಧಾರ ಮಾಡೋ? ಇಲ್ಲ, ನಮ್ಮ ನಿರ್ಧಾರ ಅಂತಿಮ ನಿರ್ಧಾರ ನಮ್ದೇ ಆಗಿರುತ್ತೆ. ಆದ್ರೆ ಅವರು ಸಲಹೆ ಕೊಡ್ತಾರೆ, 2-3 ಮಿಷಿನರೀಸ್ ನೋಡಿ, ಈ ತರದ್ದೊಂದಿದೆ ಇನ್ನೊಂದಿದೆ, 2-3 ತರದ್ದು ನಾವು ನೋಡಿದ್ವಿ, ಅದಕ್ ಮುಂಚೆ ನಾವು ನೋಡ್ತಾ ಇದ್ವಿ, ಕೆಲವರು ಹಾಕಿದ ಸಲಹೆ ತಗೊಂಡಿದ್ದು, ಈ ಮಿಷಿನರಿ ನಿಮಗೆ ಹೆಂಗ್ ಕೆಲಸ ಮಾಡ್ತಾ ಇದೆ, ಇದೇನಾದ್ರು ರಿಪೇರಿ ಬಂದಿದೆಯಾ, ಎಷ್ಟು ವರ್ಷ ಬಂದಿದೆ, ಎಲ್ಲ ಬಾಳಿಕೆ ಹೆಂಗಿದೆ ಅಂತ ಕೇಳಿದ್ರು. ನಾವೊಂದು 2-3 ಕೇಳಿದಾಗ ತಮಿಳ್ನಾಡದೊಂದಿತ್ತು, ಮತ್ತೆ ಇನ್ನೊಂದು ಆಂಧ್ರದ್ದು ಎಲ್ಲ ಒಂದಿತ್ತು, ಅವರೆಲ್ಲ ಒಂದ್ ಸ್ವಲ್ಪ ಕಂಪ್ಲೇಂಟ್ ಇತ್ತು, ಸಣ್ಣ ಸಣ್ಣ ಪ್ರಾಬ್ಲಮ್ ಬರ್ತದೆ ಏನೋ ಅಂತದ್ರೆ ಅಂತ. ನಾವು ಈ ಲಕ್ಷ್ಮಿ ಮಿಷಿನರಿ ಕೇಳಿದಾಗ ನಾವೊಂದು 2 ಕಡೆ ಕೇಳಿದಾಗ್ಲೂ ಅವರು ನಮ್ದು ಹಾಕಿ 3 ವರ್ಷ ಆಗಿದೆ, ನಾವೇನು ತೊಂದರೆ ಆಗಿಲ್ಲ, ಏನು ಒಂದು ಬೋಲ್ಟ್ ನಟ್ ಸತ ನಾವು ಚೇಂಜ್ ಮಾಡಿಲ್ಲ ಅಂತ ಆ ತರ ಅವ್ರದ್ದು ಅಭಿಪ್ರಾಯ ಬಂದಾಗ ನಾವು ಇದಕ್ಕೆ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಅದನ್ನೇ ಸೆಲೆಕ್ಟ್ ಮಾಡಿದ್ವಿ. ಸುಮಾರು ಈಗ 4 ಗಾಣಗಳನ್ನು ನೀವು ಹಾಕೊಂಡಿದ್ದೀರಿ. ಹೌದು, 4 ಗಾಣಗಳ ಅಗತ್ಯ ಇತ್ತಾ? 4 ಗಾಣಗಳು ಅಂತಂದ್ರೆ ಏನಾಗುತ್ತೆ, ಒಂದಕ್ಕೊಂದು ಮಿಕ್ಸ್ ಆಗಬಾರ್ದು ಅನ್ನೋದು ಉದ್ದೇಶ. ಕಡಲೆ ಬೀಜ ಅಥವಾ ಕೊಬ್ಬರಿ ಹಾಕಿದ್ದು ಬೇರೆ ಬೇರೆ ಇದ್ರೆ ಜನಗಳಲ್ಲಿ ನಮ್ದು ಏನು ಮಿಕ್ಸ್ ಆಗಲ್ಲ. ಈಗ ಕೊಬ್ಬರಿಗೆ ಕಡಲೆ ಬೀಜ ಮಿಕ್ಸ್ ಆದ್ರೆ ಅದೇ ಒಂಥರ ವಾಸನೆ ಬೇರೆ ಆಗ್ಬಹುದು. ಈಗ ಅರಳು ಅದು ತಿನ್ನೋದಲ್ಲ, ಅದು ದೀಪಕ್ಕೋಸ್ಕರ ಬಳಸ್ತಾರೆ. ಅದೇನಾಗಿದೆ ನಮ್ಮಲ್ಲಿ, ಅದಕ್ಕೆ ಹಾಕಿದ್ರೆ ಅದನ್ನ ತೊಳಿಬೇಕು, ತೊಳೆದು ಎಲ್ಲ ಕ್ಲೀನ್ ಮಾಡ್ಬೇಕು. ಏನೇ ತೊಳೆದ್ರು ನಾವು ಮಿಷಿನ್ ಎತ್ತಿ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಕ್ ಆಗಲ್ಲ. ಅದರಿಂದ ಏನ್ ಮಾಡ್ತೀವಿ, ಸಪರೇಟ್ ಸಪರೇಟ್ ಮಿಷಿನ್ ಇಟ್ರೆ ಇದರಲ್ಲಿ ಅರಳು ಹಾಕೋದು ಒಂದಾಗುತ್ತೆ, ಕಡಲೆ ಬೀಜ ಒಂದಾಗ್ತಿವಿ, ಕೊಬ್ಬರಿ ಒಂದಾಗ್ತಿವಿ, ಎಳ್ಳು ಉಚ್ಚೆಳ್ಳು ಆ ತರದ್ದೆಲ್ಲ ಹಾಕ್ತಿವಿ. ಎಳ್ಳು ಉಚ್ಚೆಳ್ಳಿಗೆ ನೀವು ಕಡಲೆ ಬೀಜ ಹಾಕಿದ್ರೆ ಹಿಂಡಿ ಎಲ್ಲ ಕಪ್ಪಗಾಗುತ್ತೆ. ಆ ಹಿಂಡಿ ಕಪ್ಪಗಾದಾಗ ಇದೇನು ಬೇರೆದು, ಇದು ಅರಳಿಂದಲ್ಲ ಅಥವಾ ಕಡಲೆ ಬೀಜದಲ್ಲ ಅಂತ ತಗೊಂಡವರು ಅನುಮಾನ ನೋಡ್ತಾರೆ. ಹಾಗಾಗಿ ಅದನ್ನ ನಾವು ಆತರ ಬೇರೆ ಬೇರೆನೆ ಇರಲಿ ಈಗ ಒಂದ್ ಕಸ್ಟಮರ್ ಹಾಕರ್ ಒಂದ್ ಕನಿಷ್ಠ 45-50 ನಿಮಿಷ ಒಂದ್ ಗಂಟೆ ಬೇಕಾಗ್ತದೆ. ಇನ್ನೊಬ್ರು ಏನ್ ಮಾಡ್ತಾರೆ, ಆಲ್ರೆಡಿ ಇದಾರೆ ಇವರು, ನಮಗೆ ಲೇಟ್ ಆಗ್ಬೋದು, ಇನ್ನೊಂದ್ ಕಡೆ ಹೋಗೋಣ ಅನ್ನೋ ಮನೋಭಾವನೆ ಬರ್ಬೋದು. ಅದಕ್ಕೆ ಏನ್ ಮಾಡ್ತೀನಿ, ನಾ 4 ಇರೋದ್ರಿಂದ ಯಾರು ಬೇಗ ಬರ್ಬೇಕು ಅಂತ ಎಲ್ಲಾರ್ದು ಹಾಕಿ 3/4 ಗಂಟೆಯಲ್ಲಿ 4 ಜನನು ಒಂದೇ ಸಲ ಕಳಿಸ್ಕೊಡೋ ಅಂತ ವ್ಯವಸ್ಥೆ ಮಾಡ್ತೀವಿ. ಈ 4 ಗಾಣಗಳನ್ನ ಹಾಕೊಳ್ಳಿಕ್ಕೆ ನೀವು ಎಷ್ಟು ಬಂಡವಾಳವನ್ನ ವ್ಯಯ ಮಾಡಿದ್ರಿ? ಒಟ್ಟಿಗೆ ನಂದು ಗಾಣ ಮತ್ತೆ ಕರೆಂಟು ಅದ್ ಸಂಬಂಧಪಟ್ಟಿದ್ದೆಲ್ಲಾ ಸೇರಿ ಒಂದು 18 ಲಕ್ಷ ರೂಪಾಯಿ ಖರ್ಚಾಗಿದೆ. ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ 9 ಲಕ್ಷ ರೂಪಾಯಿ ಸಹಾಯಧನದಲ್ಲಿ ಕೊಟ್ಟಿದ್ದಾರೆ. ಇನ್ನು ನಮ್ಮ ಕಡೆಯಿಂದ 10% ನಾವು ಹಾಕಿದೀವಿ, ಬ್ಯಾಂಕಿಂದ 40% ಸಾಲ ಇದೆ. ಈ 3 ವರ್ಷ ಅಥವಾ 3.5 ವರ್ಷ ಆದ್ಮೇಲೆ ನಮ್ಗೆ ಸಾಲಕ್ಕೆ ಅದು ಜಮಾ ಆಗುತ್ತೆ. ಅವಾಗ ನಾವು 10% ಹಾಕಿರ್ತೀವಿ, ಅಲ್ಲಿ ತನಕ ತಿಂಗಳ ನಾವು ಇಎಂಐ ನ ಕಟ್ತಾ ಹೋಗ್ತೀವಿ. ಹೆಚ್ಚು ಇಎಂಐ ಬರುತ್ತೆ, 27,000-30,000 ಬರ್ತದೆ. ಇದನ್ನ ಸರಿದೂಗಿಸ್ಬೋದು, ಸರಿದೂಗಿಸ್ಬೋದು. ನಮ್ದು ಈಗ ಆಲ್ರೆಡಿ ನಾವು ನಮ್ದು ಬರೀ ಆನ್ಲೈನ್ ಪೇಮೆಂಟ್ ಮಾಡ್ತಾರಲ್ಲ, ಗ್ರಾಹಕರು ಬಂದಾರಲ್ಲ UPI ಪೇಮೆಂಟ್ ಮಾಡ್ತಾರೆ, ಅದೇ ನಮ್ಗೆ 30,000 ಆಗೋಗುತ್ತೆ. ಹಂಗಾಗಿ ನಾವು ಅದನ್ನ ಅಲ್ಲಿಗೆ ಹೋಗ್ತೀವಿ. ಇನ್ನು ಕ್ಯಾಶ್ ವ್ಯಾಪಾರ ಮಾಡಿದ್ನೆಲ್ಲ ನಾವು ಖರೀದಿ ಅಥವಾ ಎಲ್ಲ ಇಟ್ಕೋತೀವಿ. ಈಗ ನೀವು ಉತ್ಪಾದನೆ ಮಾಡಿದಂತಹ ಎಣ್ಣೆಯನ್ನ ನೀವೇ ಮಾರಾಟ ಮಾಡ್ತಿದ್ರು ಅಥವಾ ಬೇರೆ ಕಡೆ ಕಳಿಸ್ತಿದ್ರು? ನಾನು ಮಾರಾಟ ಮಾಡ್ತಿದ್ವಿ, ಬೇರೆ ಕಡೆನೂ ಕೊಡ್ತಾ ಇದೀವಿ. ಕೆಲವರು ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತಿನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿದೆ ಸಾಧ್ಯವಾದಷ್ಟು ಒಬ್ಬರಿಂದ ಒಬ್ಬರಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲ ಹಾಕಿದೀನಿ. ಅವರೆಲ್ಲ ಅವ್ರ ಕಾಂಟ್ಯಾಕ್ಟ್ ತಗೊಂಡು ಫೋನ್ ಮಾಡ್ತಾರೆ. ಆ ಫೋನ್ ಮಾಡಿದಂತವರಿಗೆ ಮೊದಲು ಪೇಮೆಂಟ್ ಹಾಕಿಸ್ಕೋತೀವಿ. ಪೇಮೆಂಟ್ ಹಾಕಿಸ್ಕೊಂಡು ಎಲ್ಲಿರ್ತಾರೆ ಅಲ್ಲಿಗೆ VRL ಇರ್ಬೋದು ಅಥವಾ ಇನ್ಯಾವ್ದಾದ್ರು ಕೊರಿಯರ್ ಸರ್ವಿಸ್ ಅಲ್ಲಿ ನಾವು ಅವರಿಗೆ ತಲುಪಿಸ್ತೀವಿ. ಈ ಒಂದು ಸಾಮಾಜಿಕ ಮಾಧ್ಯಮಗಳನ್ನ ತುಂಬಾ ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಳ್ತಿದ್ರಿ, ಬಳಸ್ತಿದೀವಿ. ಈಗ ಏನಾಗಿದೆ, ನಮ್ಗೆ ಪೇಪರ್ ಅಲ್ಲಿ ಅಥವಾ ಅಡ್ವರ್ಟೈಸ್ ಅದು ಓದೋದು ಕಡಿಮೆ. ಈಗ ವಾಟ್ಸಪ್ ಅಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಜನ ಬೇಗ ನೋಡ್ತಾ ಇರೋದ್ರಿಂದ ಅನುಕೂಲ ಆಗ್ತದೆ. ಈಗ ಎಂತೆಂತಹ ಎಣ್ಣೆಯನ್ನ ಉತ್ಪಾದನೆ ಮಾಡ್ತಿದ್ರಿ? ನಾವು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಕುಸುಬೆ ಎಣ್ಣೆ, ಇಷ್ಟು ತಿನ್ನೋ ಅಂತ ಎಣ್ಣೆಗಳನ್ನ ಮಾಡ್ತಿದೀವಿ. ಸೂರ್ಯಕಾಂತಿ ಎಣ್ಣೆನು ಸೇರಿಸಿ, ಇನ್ನ ದೀಪದ ಎಣ್ಣೆ ಮತ್ತೆ ಹರಳೆಣ್ಣೆ, ಇದು ದೀಪಕ್ಕೋಸ್ಕರ ಮತ್ತೆ ಹರಳೆಣ್ಣೆ ಅದು ಮಾಲಿಶ್ ಅಥವಾ ಹರಳು ಅದು ದೀಪಕ್ಕೋಸ್ಕರ ಉಪಯೋಗಿಸ್ತಾರೆ. ಆ ತರದ್ದು ಒಟ್ಟು 8 ತರದ ಎಣ್ಣೆ ಮಾಡ್ತಾ ಇದೀವಿ. ಈಗ ನೀವು ಎಣ್ಣೆಯನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಯಾರಾದ್ರೂ ಕೃಷಿಕರು ಅವ್ರು ಬೆಳೆದಂತ ಎಣ್ಣೆ ಕಾಳುಗಳನ್ನ ತಂದು ಇಲ್ಲಿ ಎಣ್ಣೆ ಮಾಡಿಸ್ಕೊಂಡು ಹೋಗ್ಲಿಕ್ಕೂ ಅವಕಾಶ ಇದೆಯಾ? ಅದೇ ಜಾಸ್ತಿ ಇದೆ ನಮ್ಮ ಹತ್ರ. ಕೃಷಿಕರೇ ಬರ್ತಾರೆ, ಅವರೇ ಅಲ್ಲಿ ಕುತ್ಕೋತಾರೆ, 3/4 ಗಂಟೆ ಅಥವಾ 1 ಗಂಟೆ ಆಗುತ್ತೆ. ಅವ್ರು ತಂದಿರೋದನ್ನ ಅವರಿಗೆ ಏನ್ ಬೇಕಾದನ್ನ ಅವರೇ ಕೊಬ್ಬರಿ ತಂದಿರ್ತಾರೆ, ಕಡಲೆ ಬೀಜ ನಮ್ಮ ಹತ್ರನೇ ಇರುತ್ತೆ ಅಥವಾ ಅವರು ಮಾರ್ಕೆಟ್ ಇಂದ ತಂದ್ರು ತರಬಹುದು. ಎರಡನ್ನು ಮಿಕ್ಸ್ ಮಾಡಿ ಹಾಕಿಸ್ಕೊಂಡು ಹೋಗೋದು ಆ ತರದ್ದೇ ಬೇಡಿಕೆ ಇದೆ. ಈ ಮಿಕ್ಸ್ ಮಾಡಿ ಹಾಕಿಸ್ಕೊಳ್ಳೋ ಕೂಡ ಹೆಚ್ಚು ಇಷ್ಟಪಡ್ತಾರೆ, ರುಚಿ ತಕ್ಕಾಗಿ ಅವರು ಮಿಕ್ಸ್ ಮಾಡ್ಕೊಂತಿದ್ದಾರೆ. ಕೆಲವರು ಎಲ್ಲಾ ಎಣ್ಣೆ ಕಾಳನ್ನು ಮಿಕ್ಸ್ ಮಾಡಿ ಒಂದು ಎಣ್ಣೆ ತಿಕ್ಕಂತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಕೆಲವರಿಗೆ ಅದು ಇಷ್ಟ ಆಗದಿದ್ದರೂ ಬರೀ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾರೆ, ಕೆಲವರಿಗೆ ಇಷ್ಟ ಆಗಿರುತ್ತೆ ಕೊಬ್ಬರಿ ಎಣ್ಣೆ ಮತ್ತೆ ಕಡಲೆ ಬೀಜ ಎರಡೂ ಮಿಕ್ಸ್ ಮಾಡಿ ಅದನ್ನು ಬಳಸ್ತಾರೆ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ತಾರೆ, ಅದೆಲ್ಲ ವಾಸನೆ ಎಲ್ಲ ಚೆನ್ನಾಗಿ ಬರೋದ್ರಿಂದ ಆತರದ್ದೇ ಬಳಸೋ ಜನ ಜಾಸ್ತಿ ಈಗ ಆತರಕ್ಕೆ ಹೋಗ್ತಾ ಇದಾರೆ. ಎಲ್ಲ ಕಡೆ ಅದನ್ನ ಬಳಸೋದು ರೂಢಿ ಆಗ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ನಿಮಗೆ ಎಣ್ಣೆ ಸಿಗುತ್ತೆ ಅಂತ ಅಂತಂದ್ರೆ, ಕೊಬ್ಬರಿಯಲ್ಲಿ ಎಷ್ಟು ಪ್ರಮಾಣ ಬರುತ್ತೆ? ಕೊಬ್ಬರಿಯಲ್ಲಿ 58-60% ವರೆಗೂ ಎಣ್ಣೆ ಇರುತ್ತೆ. ಕಡಲೆ ಬೀಜದಲ್ಲಿ 38-40% ಎಣ್ಣೆ ಇರ್ತದೆ. ಸೂರ್ಯಕಾಂತಿನಲ್ಲಿ 25-30% ಇರ್ತದೆ. ಆಮೇಲೆ ಎಳ್ಳಲ್ಲಿ 35-40% ಎಳ್ಳೆಣ್ಣೆ ಇರುತ್ತದೆ. ಹುಚ್ಚೆಳ್ಳಲ್ಲಿ 15-25% ಎಣ್ಣೆ ಇರುತ್ತೆ. ಕುಸುಬೆನಲ್ಲಿ ಒಂದು 15-17% ಎಣ್ಣೆ ಇರುತ್ತೆ. ಹರಳೆಣ್ಣೆನಲ್ಲಿ ಒಂದು 30-35% ಎಣ್ಣೆ ಇರುತ್ತೆ. ಹೆಚ್ಚು ಯಾವ ಎಣ್ಣೆ ನೀವು ಉತ್ಪಾದನೆ ಮಾಡ್ತಿರೋದು ಈಗ? ನಾವು ಕೊಬ್ಬರಿ ಎಣ್ಣೆ, ಕಡಲೆ ಬೀಜ ಎಣ್ಣೆ ಎರಡೇ ಹೆಚ್ಚಿಗೆ ಉತ್ಪಾದನೆ ಮಾಡ್ತೀವಿ. ಅದ್ರ ಜೊತೆಗೆ ಹರಳೆಣ್ಣೆ. ಇದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನ ಎಲ್ಲೆಲ್ಲಿ ತರ್ತೀರಿ? ನಮ್ಗೆ ಅರಸೀಕೆರೆ APMC ಕೊಬ್ಬರಿ ಸಿಗ್ತದೆ. ಇನ್ನ ನಾವು ಗದಗ್ಗಿಂದ ಕುಸುಬೆ ಎಣ್ಣೆ ತರಿಸ್ತೀವಿ, ಮೈಸೂರು ಮಾರ್ಕೆಟ್ ಇಂದ ಸೂರ್ಯಕಾಂತಿ, ಇನ್ನು ಉಳಿದಿದ್ದ ಎಲ್ಲಾ ಎಣ್ಣೆಗಳನ್ನು ಆ ತರದ್ದೇ ತರ್ತೀವಿ. ನಮ್ಮ ಲೋಕಲ್ ನಲ್ಲಿ 2 kg, 5 kg ಈ ತರದ್ದೆಲ್ಲ ತರ್ತಿರ್ತಾರೆ ರೈತರು. ಅದನ್ನ ನೇರವಾಗಿ ನಾವೇ ಖರೀದಿ ಮಾಡ್ತೀವಿ, ಎಷ್ಟು ತಂದ್ರು ಅವ್ರ ಹತ್ರ ಖರೀದಿ ಮಾಡ್ತೀವಿ. ನೇರವಾಗಿ ತಂದ್ರು ಕೂಡ ನೇರವಾಗಿ ಖರೀದಿ ಮಾಡೋದ್ರಿಂದ ರೈತರಿಗೆ ಒಂದ್ 2 ರೂಪಾಯಿ ಜಾಸ್ತಿ ಸಿಗುತ್ತೆ, ನಮಗೆ ಮಾರ್ಕೆಟ್ಗಿಂತ ಒಂದ್ 2 ರೂಪಾಯಿ ಕಮ್ಮಿ ಕಡಿಮೆ ಸಿಗುತ್ತೆ. ಹಂಗಾಗಿ ಇಬ್ಬರಿಗೂ ಅನುಕೂಲ ಆಗುತ್ತೆ. ಅಂದ್ರೆ ಅಲ್ಲಿಗೆ ತಂದು ಕೊಡ್ಬೇಕಾ ಹೇಗೆ? ಅಲ್ಲೇ ಕೊಡ್ತಾರೆ, ನಮ್ದು ಮೇನ್ ರೋಡ್ ಅಲ್ಲೇ ಇರೋದ್ರಿಂದ ಜನ ಎಲ್ಲ ಅಲ್ಲಿಗೆ ಬಂದು ತಂದು ಕೊಡ್ತಾರೆ. ನಾವು ಒಂದು ಸ್ವಲ್ಪ ಬಲ್ಕ್ ಆಗಿದ್ರೆ ಟ್ರಾನ್ಸ್ಪೋರ್ಟೇಶನ್ಗೆ ಅನುಕೂಲ ಇದ್ರೆ ನಾವೇ ಹೋಗಿ ತರ್ತೀವಿ, ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತೀವಿ. ಹೇಳ್ತಾರೆ ನಮ್ದು ಈಗ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ, ಹಂಗಾಗಿ ತಗೋತೀವಿ. ಹೌದು ತಗೋತೀವಿ ಅಂತೀವಿ. ಅಥವಾ ಅದ್ ಸಂಬಂಧಪಟ್ಟಿದ್ ಏನಿರುತ್ತೆ ಅವ್ರದ್ದು ತೂಕ ನೋಡ್ಕೊಂಡ್ಬಿಟ್ಟು ಅವ್ರ ಹತ್ರನೇ ತೂಕ ಇದ್ರೆ ತೂಕ ಮಾಡಿಬಿಟ್ಟು ಅವ್ರಿಗೆ ತೃಪ್ತಿ ಆದ್ರೆ ನಮಗೆ ಕೊಡ್ಬೋದು. ನಾವು ಅದನ್ನೇ ಹೇಳ್ತೀವಿ, ನೀವು ಮೊದಲು ನಮಗೆ ಕೊಡೋಕ್ಕಿಂತ ಮುಂಚೆ ನೀವು ಮಾರ್ಕೆಟ್ ನಲ್ಲಿ ದರನ ಕೇಳ್ಕೊಳ್ಳಿ, ಅವ್ರಿಗಿಂತ ನಿಮ್ಗೆ ಜಾಸ್ತಿ ಸಿಗುತ್ತೆ ಅಂದ್ರೆ ನಮಗೆ ಕೊಡಿ, ನಮಗಿಂತ ಅವ್ರು ಜಾಸ್ತಿ ಕೊಡ್ತಾರೆ ಅಂದ್ರೆ ಅಲ್ಲಿಗೆ ಹೋಗಿ ಅಂತ ಅವ್ರು ಕೇಳಿರ್ತಾರೆ. ನಮ್ಮ ಮಾರ್ಕೆಟ್ ಅಲ್ಲಿ 1 ರೂಪಾಯಿ ಕೇಳಿದ್ದಾರೆ ಅಂತಾರೆ, ಆಯ್ತು ನಾವು ಅದು ಅಷ್ಟೇ ಕೊಡ್ತೀವಿ, ಅದಕ್ಕಿಂತ 2 ರೂಪಾಯಿ ಸೇರಿಸ್ಕೊಡ್ತೀವಿ ಅನ್ನೋ ತರ ನಾವು ಅವ್ರ ಹತ್ರ ಖರೀದಿ ಮಾಡ್ತೀವಿ. ಈ ಪರಿಶುದ್ಧವಾದ ಎಣ್ಣೆ ಏನಿದೆಯೋ ಇದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ. ಇದು ನಿಮ್ಮಂತವ್ರಿಗೆ ಒಂದ್ ಸ್ವಲ್ಪ ಸವಾಲು ಕೂಡ ಹೌದು. ಯಾಕೆ ಅಂತ ಅಂತಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ 100-150 ರೂಪಾಯಿಗೆ ಎಣ್ಣೆ ಸಿಗುತ್ತೆ, ಆದ್ರೆ ನೀವು 300 ಪ್ಲಸ್ ಆಗುತ್ತೆ, 300-350 ದುಪ್ಪಟ್ಟಾಗುತ್ತೆ ದುಪ್ಪಟ್ಟಾಗುತ್ತೆ. ಇದನ್ನ ಹೇಗೆ ನೀವು ಎದುರಿಸ್ತಾ ಇದ್ದೀರಿ? ನಾವ್ ಹೇಳ್ತೀವಿ, ನಾವ್ ಬಂದವ್ರಿಗೆ ಹೇಳ್ತೀವಿ, ಯಾಕೆ ಎಲ್ಲ ಕೇಳ್ತಾರೆ ರೇಟ್ ಕೇಳಿದ ತಕ್ಷಣ ಇಷ್ಟೊಂದು ಯಾಕೆ ಅಂತೆ. ನೀವೇ ಲೆಕ್ಕ ಹಾಕಿ ನೋಡಿ, ಕಡಲೆ ಬೀಜ ಇದ್ರೆ ಕಡಲೆ ಬೀಜ 120 ರೂಪಾಯಿ ಕೆಜಿ ಇದೆ, ನೀವು ಇದನ್ನ ಎಣ್ಣೆ ತೆಗಿದ್ರೆ ನಿಮ್ಮಂದೇ ತಿಕ್ಕೊಡ್ತೀವಿ, ಇದ್ರಲ್ಲಿ ಇಷ್ಟೇ ಎಣ್ಣೆ ಬರೋದು. ಅವಾಗ ಆತರ ಕನ್ವಿನ್ಸ್ ಮಾಡಿದಾಗ ಹೌದು ಸತ್ಯ ಗೊತ್ತಾಗುತ್ತೆ ಅವರಿಗೆ. ಅವಾಗ ಏನ್ ಮಾಡ್ತಾರೆ, ಒಂದು ನೋಡೋಣ ಸ್ಯಾಂಪಲ್ ತಾಣ ನೋಡ್ತೀವಿ, ಅನುಕೂಲ ಚೆನ್ನಾಗಿದ್ರೆ ನಾವು ಇದನ್ನೇ ಬಳಸ್ತೀವಿ, ಇಲ್ಲ ನಾವೇ ಬಂದು ಹಾಕಿಸ್ಕೊಂಡು ಹೋಗ್ವಿ, ಆತರ ಹಾಕಿಸ್ಕೊಂಡು ಹೋಗ್ತಾರೆ. ಇದು ನಮ್ಮ ಮಧ್ಯಮ ವರ್ಗದವ್ರಿಗೆ ಒಂದ್ ಸ್ವಲ್ಪ ದುಬಾರಿ ಆಗುತ್ತೆ. ದುಬಾರಿ ಆದ್ರೂ ದುಬಾರಿ ಅಲ್ಲ ಇದು. ಯಾಕೆ ಅಂದ್ರೆ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ, ನೀವು ಮಾರ್ಕೆಟ್ ಅಲ್ಲಿ ತರೋ ಯಾವ್ದೇ ಎಣ್ಣೆ 5 ಕೆಜಿ ತಂದ್ರೆ ತಿಂಗಳಲ್ಲಿ 5 ಕೆಜಿ ಸಾಕಾಗುತ್ತಿಂದ್ರೆ ಈ ಎಣ್ಣೆನ 3 ಕೆಜಿನಲ್ಲಿ ನಿಮ್ಗೆ ತಿಂಗಳ ಪೂರ್ತ ಬರುತ್ತೆ. ಈ ಎಣ್ಣೆ ನಿಮ್ಗೆ ತಿಕ್ನೆಸ್ ಜಾಸ್ತಿ ಇರುತ್ತೆ, ನಿಮ್ಗೆ ಹಾಕೋದನ್ನೇ ಈಗ ಬೇರೆ ಒಂದು ಏನೋ ಒಂದು ತಿಂಡಿ ಮಾಡುವಾಗ ಇದರಲ್ಲಿ ಬೇರೆ ಎಣ್ಣೆನ ನೀವು 5 ಸ್ಪೂನ್ ಹಾಕ್ತಾ ಇದನ್ನ 3 ಸ್ಪೂನ್ ಹಾಕಿದ್ರೆ ಸಾಕು, ನಿಮ್ಗೆ ಆ ಎಣ್ಣೆ ಸಾಕು, ಇದು ಬೇಯ್ತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದು ಅದಕ್ಕಿಂತ ಬಾಳಿಕೆ ಜಾಸ್ತಿ ಬರುತ್ತೆ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಣ್ಣೆ ತರೋದು ಅದು 300-400 ಟೆಂಪರೇಚರ್ ಕಾದಿರುತ್ತೆ, ಅದರಲ್ಲಿ ಆಲ್ರೆಡಿ ನಿಮ್ಗೆಲ್ಲ ಸ್ಯಾಚುರೇಟೆಡ್ ಆಗಿ ಇರುತ್ತೆ. ಅನ್ಸ್ಯಾಚುರೇಟೆಡ್ ಆಯಿಲ್ನ ತಿನ್ನಬಾರ್ದು ಅಂತ ಎಲ್ಲಾ ಈಗ ಡಾಕ್ಟರ್ಗಳಾಗಿರ್ಬೋದು ಮತ್ತೊಂದೊಬ್ರು ಎಲ್ಲ ಹೇಳ್ತಾರೆ. ಹಂಗಾಗಿ ಅದು ಪದೇ ಪದೇ ಬಿಸಿಯಾದ ಎಣ್ಣೆನ ತಿನ್ನಬಾರದು. ಈ ಎಣ್ಣೆನೂ ಅಷ್ಟೇ, ಪದೇ ಪದೇ ಬಿಸಿ ಮಾಡಿ ತಿನ್ನಬಾರದು. ಒಂದು ಸಲ ಬಿಸಿ ಮಾಡಿದೀನಿ ಅಂದ್ರೆ ಅದನ್ನ ನೀವು ಮತ್ತೆ ಬೇರೆ ಬೇರೆ ತಿಂಡಿಗೆ ಹಾಕೊಂಡು ಖಾಲಿ ಮಾಡಿ, ಮತ್ತೆ ಅಥವಾ ಕರಿಯಕ್ಕೆ ಬೇರೆ ಹೊಸದಾಗಿ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ ನಿಮ್ಮ ಆರೋಗ್ಯದಲ್ಲೂ ಇಂಪ್ರೂವ್ ಆಗ್ತದೆ. ಈ ತಿನ್ನುವ ಎಣ್ಣೆ ಮತ್ತೆ ತಿನ್ನಲಾಗದಂತ ಎಣ್ಣೆ ಎರಡನ್ನೂ ಕೂಡ ನೀವು ಉತ್ಪಾದನೆಯನ್ನ ಮಾಡ್ತೀವಿ. ತಿನ್ನುವಂತ ಎಣ್ಣೆ ಈಗ ನೀವಾಗ್ಲೇ ಹೇಳಿದಾಗ ಕಲಬೆರಕೆ ಆಗ್ತದೆ ಮತ್ತೆ ಬೇರೆ ಬೇರೆ ಕಾರಣ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ದೀಪದ ಎಣ್ಣೆ ಮತ್ತೆ ಹರಳೆಣ್ಣೆಯನ್ನು ಕೂಡ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ, ಇದು ಕೂಡ ಕಲಬೆರಕೆ ಆಗ್ತಾ ಇದೆಯಾ ಹೇಗೆ? ಹೌದು, ಕಲಬೆರಕೆ ನಿಜವಾಗ್ಲೂ ಎಲ್ಲಾ ಎಣ್ಣೆನೂ ಕಲಬೆರಕೆ ಆಗ್ತದೆ. ಯಾಕೆಂದ್ರೆ ಇವತ್ತು ಗ್ರಾಹಕ ಹೆಂಗಾಗಿದ್ದಾನೆ ಅಂದ್ರೆ, ಏನೋ ಒಂದು ಈಗ ದೀಪ ಹಚ್ಚಬೇಕು ಎಂಥದೋ ಒಂದು ಕೊಡು ಅಂತಾನೆ. ಅವಾಗೇನಾಗುತ್ತೆ, ನಿಮ್ಗೆ ನಾವೆಲ್ಲ ತಯಾರು ಮಾಡಿದಾಗ ತಯಾರು ಮಾಡಿದಕ್ಕಿಂತ ಕಡಿಮೆ ಬೆಲೆ ಕೊಡ್ತಿದ್ದೀನಿ ಅಂದ್ರೆ ಅದು ಕಲಬೆರಕೆ ಆಗ್ಲೇಬೇಕು. ಇವಾಗ ನಾವು ಹರಳೆಣ್ಣೆ ತಯಾರು ಮಾಡಕ್ಕೆ ಕೆಜಿಗೆ 225 ರೂಪಾಯಿ ಬೀಳ್ತದೆ, ನಿಮ್ಗೆ 175-180 ರೂಪಾಯಿಗೆ ಹರಳೆಣ್ಣೆ ಕೊಡ್ತಾರೆ. ಆ ಕೊಡ್ಬೇಕು ನಾವು ಕಲಬೆರಕೆ ಮಾಡಿ ಕೊಟ್ಟಿರ್ತಾನೆ. ಯಾಕೆಂದ್ರೆ ಹರಳೆಣ್ಣೆ ನಾವು ಟೇಸ್ಟ್ ಮಾಡಿ ನೋಡಕ್ಕಾಗಲ್ಲ, ವಾಸನೆಲಿ ಗೊತ್ತಾಗುತ್ತೆ, ಅದನ್ನ ಹಚ್ಚಿದ್ರೆ ನಿಮ್ಗೆ ಮೈ ಕಡ್ತಾ ಬರಬಹುದು, ಮತ್ತಿನ್ನೊಂದೇನೋ ವ್ಯತ್ಯಾಸ ಆಗ್ಬಹುದು. ಹಂಗಾಗಿ ಅದು ಕಲಬೆರಕೆ ಆಗೇ ಇರುತ್ತೆ. ನಿಮ್ಗೆ ರೇಟ್ ನೋಡ್ಬೇಕು, ಮೊದಲು ರೇಟ್ ಅನ್ನ ನೋಡ್ಬೇಕು. ಇವತ್ತು ಹರಳು 75 ರೂಪಾಯಿ ಕೆಜಿ ಇದೆ, ಅದರಿಂದ ತಯಾರಾದ ವಸ್ತುಗೆ ಎಷ್ಟು ಬೆಲೆ ಬಾಳುತ್ತೆ, ಆವಾಗ ಇದು ಶುದ್ಧತೆ ಇದೆಯೋ ಇಲ್ವೋ ಅದನ್ನ ಗಮನ ಇಟ್ಕೊಂಡು ನೋಡಿ ವ್ಯಾಪಾರ ಮಾಡೋದು ತಗೋಬಹುದು. ಅಂದ್ರೆ ಅದು ಕೂಡ ಕಲಬೆರಕೆ ಆಗ್ತಾ ಇದೆ. ಹಾಗಾಗಿ ನಾವು ತಿಂದನೇ ಇದ್ರು ಕೂಡ ನಮ್ಮ ಮೈಗೆ ಹಚ್ಚುತ್ತೀವಿ, ಹರಳೆಣ್ಣೆ ಅನ್ನೋದ್ ಏನಿದೆಯೋ ಮೈಗೆ ಹಚ್ಚಿಕೊಳ್ತೀವಿ, ತಲೆಗೆ ಹಚ್ಚಿಕೊಳ್ತೀವಿ, ಆವಾಗ್ಲೂ ಕೂಡ ಅದು ನಮ್ಮ ಕೂದಲಿನ ಮೇಲೆ ನಮ್ಮ ಚರ್ಮದ ಮೇಲೆ ಯಾವುದೇ ಪರಿಣಾಮವನ್ನು ಬೀರಬಾರದು ಅಂತ ಅಂದ್ರೆ ಅಲ್ಲಿಯೂ ಕೂಡ ಶುದ್ಧವಾದಂತದನ್ನ ನಾವು ಬಳಕೆಯನ್ನ ಮಾಡಬೇಕು. ಇನ್ನು ದೀಪದ ಎಣ್ಣೆಯು ಕೂಡ ಹೌದು, ಭಕ್ತಿಗೋಸ್ಕರ ನಾವು ಅದನ್ನ ಬಳಕೆಯನ್ನ ಮಾಡ್ತಕ್ಕಂಥದ್ದು, ಆ ಭಕ್ತಿಯು ಕೂಡ ಕಲಬೆರಕೆ ಆಗಬಾರದು ಅನ್ನುವಂತ ಉದ್ದೇಶದಿಂದ ಅದನ್ನು ಕೂಡ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ನಿಮ್ಮ ಉತ್ಪನ್ನಗಳ ಬಗ್ಗೆ ನಮ್ಮ ಕೇಳುಗರಿಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ಒಳ್ಳೆ ಪದಾರ್ಥಗಳನ್ನ ತಯಾರು ಮಾಡಿರೋ ಹತ್ರ, ನಿಮ್ಗೆ ನಂಬಿಕೆ ಇರೋರ ಹತ್ರ ತಗೊಳ್ಳಿ, ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ. ಒಂದೇ ತಿಂದ್ರೆ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ ಅಂತ ಅಲ್ಲ, ಇದ್ದಿದ್ರಲ್ಲಿ ಒಂದ್ ಸ್ವಲ್ಪ ಇದನ್ನ ಬಳಸೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ವೇದಮೂರ್ತಿ ಅವರೇ, ಈ ಒಂದು ಯೋಜನೆಯ ಬಗ್ಗೆ ಮತ್ತೆ ನೀವು ಅನುಕೂಲ ಮಾಡ್ಕೊಂಡಿರೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಮತ್ತೆ ನಿಮ್ಮ ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ಫೋನ್ ಮುಖಾಂತರ ಸಂಪರ್ಕ ಮಾಡಬಹುದು, ಇಮೇಲ್ ಮುಖಾಂತರ ಸಂಪರ್ಕ ಮಾಡಬಹುದು. ಫೇಸ್ಬುಕ್ ಅಲ್ಲಿ ನಾವು ವೇದಮೂರ್ತಿ ಅಂತ ಇದೆ, ನಂದಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಇದೆ. ಈ ಯಾವುದೇ ಸರ್ಚ್ ಮಾಡಿದ್ರೆ ನಮ್ಗೆಲ್ಲ ರೀತಿ ನಾವು ನಿಮ್ಗೆ ಸಿಗ್ತೀವಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ. 9448427344 ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 9448427344 ಒಳ್ಳೆಯದು ವೇದಮೂರ್ತಿ ಅವರೇ, ಇದುವರೆಗೆ ಈ ಪ್ರಧಾನಮಂತ್ರಿಗಳ ಔಪಚಾರಿಕೀಕರಣ ಕಿರು ಆಹಾರ ಸಂಸ್ಕರಣ ಮತ್ತು ಉತ್ಪಾದನಾ ಘಟಕದ ಯೋಜನೆಯನ್ನ ತಾವು ಹೇಗೆ ಅನುಕೂಲಗಳನ್ನ ಮಾಡಿಕೊಂಡ್ರಿ, ಹೇಗೆ ಪಡೆದುಕೊಂಡ್ರಿ, ಇದರಿಂದ ಏನೆಲ್ಲ ಅನುಕೂಲಗಳು ಆಗ್ತಾ ಇದ್ದಾವೆ ಗ್ರಾಮೀಣ ಭಾಗದಲ್ಲಿ, ಮತ್ತೆ ರೈತರಿಗೆ ಹೇಗೆ ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ

ಹಾಗೆ ಹೆಂಗೆಂಗೋ ಕಾಣ್ತದೆ ಹೆಂಗೇನು ಇದೇನು ಸ್ವರ್ಗನೇ ನನ್ನ ನೋಡಿ ಕೈ ಬೀಸಿದಂತಿದೆ ಕುಡಿಯದೆ ಬೀದಿಯಲ್ಲಿ ದೂರಾಡಿ ನಡೆದಂತೆ ನೀನು ಬಂದಾಗಿಂದ ಅಬ್ಬಬ್ಬ ಅಲ್ಲಿ ಕೂರಿಸಿ ಆಣೆ ಮಾಡಿ ಹೇಳುತ್ತೀರಿ ನಾನು ನಿನ್ನವನು ಕೇಳಿ ವ್ಯಾಸರಾಜ್ ಸೋಸ್ಲೆ, ಅನನ್ಯ ಭಟ್ ಮತ್ತು ಸುಪ್ರಿಯಾ ರಾಮ್ ಅವರ ಧ್ವನಿಯಲ್ಲಿ ತೋತಾಪುರಿ ಚಿತ್ರದ ಗೀತೆ. ನಮ್ದಕ್ಕೆ ಹೇಳ್ ಮಾಡೋದು ಶಿಕ್ಷಕ.